ಹತ್ತದಲ್ಲಿಯೇ ನೈ ಹಸಣ ಹತ್ತದಲ್ಲಿಯೇ ನೈ ಹಸಣ ಪೂಜ್ಯದಾಸದಲ್ಲಿಯೇ ನೈ ದಸಣ ಪೂಜ್ಯದಾಸದಲ್ಲಿಯೇ ನೈ ದಸಣ ಇಲ್ಲು ತೇರಿ ಹಿಕ್ಕದಾತ ಬೀತ ಬಾಣಕೆ ಇಲ್ಲು ತೇರಿ ಹಿಕ್ಕದಾತ ಬೀತ ಬಾಣಕೆ ತೇರೆ ದೇಲ ದಿ ಸಮಜನ ಸಾರಿ ಚಾಟ ಮೀರಿ ಚಾಟ ಮೀರಿ ಬಾಮಿ ತರಾವೆ ಮೀರಿ ಕಟ್ಟಣ ಕೈ ಫುಲಕಾರಿ ಚಾಟ ಮೀರಿ ಚಾಟ ಮೀರಿ ಬಾಮಿ ತರಾವೆ ಮೀರಿ ಕಟ್ಟಣ ಕೈ ಫುಲಕಾರಿ ತೇರಿ ನೈಣ ಚೈನ ನಾ ಲೈಣ ದೇಣ ನಾ ರಾತಿ ನೀಂದರ ಪೈಂದಿಯೇ ಮೇರೆ ಸುಪ್ನೇ ವಿಚ್ಚ ಬೀ ಸೋಣಿ ಜೈ ತೇರಿ ಸೂರತ ಸಾವೇ ರಂದಿಯೇ ನೀ ಮಲ್ಲಿಯೇ ಹಾ ಮಕ್ಕಳ ಕೂಡ ಚಲ್ಲಿಯೇ ನಾ ಮಕ್ಕಳ ಹೌಳಿ ಹೌಳಿ ಹೌಳಿ ಹೌಳಿ ವಲ್ಲ ಸಿಕ್ಕ ಜೇಂಗಿ ಹೌಳಿ ಹೌಳಿ ಹೌಳಿ ಹೌಳಿ ವಲ್ಲ ಸಿಕ್ಕ ಜೇಂಗಿ ಅದೇ ಸಜ್ಜರಿ ಮುಲಾದೇ ದಾರಿ ಚಾಟ ಮೀರಿ ಚಾಟ ಮೀರಿ ಬಾಮಿ ತರಾವೆ ಮೀರಿ ಕಟ್ಟಣ ಕೈ ಫುಲಕಾರಿ ಇನ್ನು ತೇರಿ ಹೆಕ್ಕ ದಾತ ಬೀತ ಬಾಣಗೆ ನೀ ತೇರಿ ದೀಲದಿ ಸಮಜನ ಸಾರಿ ತೇರಾ ಚೇತಾ ಉಂದಾರೆಂದಾಯ ವೀಡಿ ವಿಚ ಪಾಯ್ಯಾ ವಂಗಾತೋ ತೇರಿ ನಿಗಾ ತಲಕ ದೀ ಜಾಂದಿ ಏನಿ ತೇರಿ ರೇಷಮ ವರಗೆ ಅಂಗಾತೋ ಜಾನ ಮಕ್ಕಳ ಜೀವಲ್ಲಿಯೇ ಜಾನ ಮನ ಮಕ್ಕಳ ಸದಕೀ ಬಲ್ಲಿಯೇ ರಾಬದಿ ಸಾಖ ತೇರೆ ವಿಚ ರಕ್ತದಿ ರಾಬದಿ ಸಾಖ ತೇರೆ ವಿಚ ರಕ್ತದಿ ಕುಂಡ ಕಾಟ ದಿ ಶರಮ ದಿ ಮಾರಿ ಇಲ್ಲು ತೇರಿ ಹೆಕ್ಕ ದಾತ ಬೀತ ಬಾಣಕೆ ತೇರಿ ದೀಲ ದಿ ಸಮಜನ ಸಾರಿ ಚಾಟ ಮೀರಿ ಚಾಟ ಮೀರಿ ಬಾಮಿ ತರಾವೆ ಮೀರಿ ಕಟ್ಟಣೋ ಕೈ ಫುಲಕಾರಿ ತೇರಿ ಚಾಂಜರ ಛಣ ಛಣ ಛಣ ಕೇನಿ ಛಣ ಕಾಟ ಪೈಂದ ಗಳಿ ಗಳಿ ತೇರೆ ಟೂಣೆ ಹಾರೆ ನೇಣಾನೆ ಮೇರಿ ಪೋಳಿ ಪಾಳಿ ಜಾನ ಚಲಿ ಆಣ ದಿಯೇ ಕ್ಯಾ ಮಿತ್ರ ಕಬ್ ಜಾಣ ದಿಯೇ ಅಜ ರೇ ಮಿತ್ರ ದಿಲ್ ಉತ್ತಲ ಅಡಗಿ ಪರಿಂಡ ಬಾಣಕೆ ದಿಲ್ ಉತ್ತಲ ಅಡಗಿ ಪರಿಂಡ ಬಾಣಕೆ ಲಕ ಪತಲ ಬದನ ದಿ ಪಾರಿ ಛಡ ಮೀರಿ ಛಡ ಮೀರಿ ಬಾ ಮಿತ್ರ ಅವೇ ಮೇರಿ ಕಟ್ಟಣೋ ಕೈ ಫುಲಕಾರಿ ಇಲ್ಲ ತೇರಿ ಹಿಕ್ಕ ದಾತ ಬೀತ ಬಾಣಕೆ ನಿ ತೇರೆ ದಿಲ ದಿ ಸಮಜಲ ಸಾರಿ ತೇರೆ ಮೂಚೋ ಮೋತಿ ಕಿರದೇನೆ ಸರ ಹಸೆ ಹಸೆ ಗಲ್ಲಾ ಕರ್ಯಾ ಕರ್ ಯಾ ತರ್ತಿ ದಾದಿಲ ತಡಕೆ ನೀ ಸರ ಸಂಭಳ ಸಂಭಳ ಪಬ ತರ್ಯಾ ಕರ್ ಮಾನೆ ನ ಮಾಣ ನೀ ಕೇಂದಾ ಮೈ ತುರ ಜಾಣಾ ನೀ ರೇಂದಾ ರಂಗನಿ ಮರಾಣಿ ಅಮ ಲಂಗ ಕರ್ತಾ ರಂಗನಿ ಮರಾಣಿ ಅಮ ಲಂಗ ಕರ್ತಾ ವಿ ಮೇರಿ ತೋರ್ ನೇ ಪಟೇ ಪಟವಾರಿ ಇಲ್ಲು ತೇರಿ ಹಿಕ್ಕ ದಾತ ಬೀತ ಬಾಣಕೆ ನೀ ತೇರೆ ದೇಲ ದಿ ಸಮಜನ ಸಾರಿ